ತನ್ನ ಮಡದಿ ರುಕ್ಮಿಣಿಗೆ ಕೃಷ್ಣನು ಮುಡಿಸಿದನ್ನು ಕಂಡು ದೂತಿಯೋರ್ವಳು ಸತ್ಯಭಾಮೆಯಲ್ಲಿ ಅದನ್ನು ತಿಳಿಸಿದರು. ರಾಗ ಕಲ್ಯಾಣಿ, ತಾಳ ಅಷ್ಟ ಮತ್ತು ತ್ರಿವಡೆ. ದೂತಿಯು ಕಂಡುದನ್ನು ದೃಢಪಡಿಸಿದನ್ನು ಸತ್ಯಭಾಮಿಯು ಕೇಳಿ ದುಃಖಿಸಿದುದು. ರಾಗ ಇಂದೋಳ ಜಂಪೆತಾಳ ಮತ್ತು ತೋಡಿಯಲ್ಲಿಯೂ ಜಂಪೆತಾಳ. ಯುವತಿ ನಯ ಇಲ್ಲವೇ ನೀತಿ ಅನಾ ಹನುಮಂದು ಕಪಟ ಕೃತ್ಯದೊಳ್ಳಿಂದು ಸತ್ಯಭಾಮೆಯ ದುಗುಡವನ್ನು ದೂತಿಯೋರ್ವಳು ಶ್ರೀಕೃಷ್ಣನಿಗೆ ತಿಳಿಸಿದುದು. ರಾಗ ಮಧ್ಯಮಾವತಿ, ತಾಳ ಏಕ ಮತ್ತು ತ್ರಿವುಡೆ. ಸ್ವಾಮಿ ಕೇಳೆನ್ನ ಭಿನ್ನ ಪವನ್ ಕರುಣರಲಿ ಕರುಣದಲ್ಲಿ ಸತ್ಯಭಾಮೆಯನ್ನು ಸಂತೈಸಿದುದು. ಕೃಷ್ಣ ಸತ್ಯಭಾಮೆಯರ ಸಂವಾದ. ರಾಗ ನಾದನಾಮ ಕ್ರಿಯ, ತಾಳ ಅಷ್ಟ ಮತ್ತು ರೂಪಕ. ಇಲ್ಲಿ ಬಂದ ನಿಮ್ಮನ್ನು ನೀರೇ ಸತ್ಯಭಾಮೆಯ ನುಡಿಗೆ ಕೃಷ್ಣನ ಉತ್ತರ ರಾಗ ದೇಹ ತಾಳ ಆಟ. ತುಳಸಿಟ್ಟು ಮಾಡಬೇಡ ಸುಗುಣ ಸಂಪನ್ನ ಶ್ರೀಕೃಷ್ಣನ ನುಡಿ ಕೇಳಿ ಸತ್ಯಭಾಮೆಯ ಉತ್ತರ ರಾಗ ಆರವಿ ತಾಳ ಏಕ ಮತ್ತು ತಿತ್ತಿತ್ತೈ. ಅಲ್ಲ ಸತ್ಯಭಾಮೆಯ ನುಡಿಗೆ ಶ್ರೀಕೃಷ್ಣನ ಉತ್ತರ. ರಾಗ ಮೋಹನ, ತಾಳ ಏಕ. ಮಾನಿನಿ ಮಣಿ ಕೇಳೆ ಮಂಗಳ ಮನೆ ಮುಡಿ ಬಲ್ಲಿ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶ್ರೀಕೃಷ್ಣ ಪಾರಿಜಾತ, ಭಾಗವತರು ಅಗರಿ ಶ್ರೀನಿವಾಸ ಭಾಗವತ, ಚೆಂಡೆ ದಿವಾಣ ಭೀಮ ಭಟ್ಟ, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಪಲ್ಲಾಳ್, ನಿರೂಪಣೆ ಪರಮೇಶ್ವರ ಐತಾಳ್. ಯಕ್ಷಗಾನದ ಹಾಡುಗಳನ್ನು ಆಲಿಸಿದಿರಿ. ಈಗ ಕೇಳಿ ಒಂದು ದೇವರ ನಾಮ, ದುರ್ಗಾಂಬಿಕೆಯ ನಂಬಿದರೆ. ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್, ರಚನೆ ಶಿವಾನಂದ ಬೇಕಲ್. ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ, ದೇವಿಯ ನಾಮ ಸವಿದರೆ ನಮ್ಮ ಹರ್ಷತೋಷವು ಜನಮನದೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ, ದೇವಿಯ ನಾಮ ಸವಿದರೆ ನಮ್ಮ ಹರ್ಷತೋಷವು ಜನಮನಕ್ಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ. ತಾಯಿಗೆ ಉಂಟು ನಾಮ ನೂರೆಂಟು, ನೆನೆದರೆ ಮಾತೆಯ ಒಲವುಂಟು, ಭೂಮಿಗೆ ಬಂದಿರೆ ಒಲವಿನ ಬಂಧನಗೆಲ್ಲದಿರೇ ನಮಗೇನುಂಟು, ದುರ್ಗಾಂಬಿಕೆಯ ನಂಬಿದರೆ ತುಂಬಾನ ದುಃಖ ದೂರ.